ದಿನಗಳಲ್ಲಿ ಎಕ್ಸಾಟಿಕ್ ಫ್ರೂಟ್ಸ್, ವಿದೇಶಿ ಹಣ್ಣುಗಳು ಕೂಡ ಭಾಳಷ್ಟು ಜನರ ತೋಟವನ್ನು ಸೇರ್ತಾ ಇದೆ. ಡ್ರ್ಯಾಗನ್ ಫ್ರೂಟ್, ರಾಂಬುಟಾನ್, ಮ್ಯಾಂಗೋಸ್ಟೀನ್, ಪ್ಯಾಷನ್ ಫ್ರೂಟ್, ಸ್ಟಾರ್ ಫ್ರೂಟ್, ಮಿಯಾಜಕಿ, ಹೀಗೆ ಬೇರೆ ಬೇರೆ ರೀತಿಯ 100ಕ್ಕೂ ಹೆಚ್ಚು ವಿದೇಶಿ ಹಣ್ಣುಗಳು ಇವತ್ತು ನಾವು ಬೆಳೆಯಲಿಕ್ಕೆ ಪ್ರಾರಂಭಿಸಿದ್ದೇವೆ. ಕೆಲವರು ಇದನ್ನು ಆಸಕ್ತಿಗಾಗಿ ಒಂದೆರಡು ಗಿಡಗಳನ್ನು ಹಾಕೋತಾ ಇರ್ಬೋದು, ಅಥವಾ ಕೆಲವರು ಇದನ್ನು ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ಲಾಗಿ ಕೂಡ ಬೆಳೀತಾ ಇರಬಹುದು, ಅಥವಾ ಕೆಲವರು ಒಂದಷ್ಟು ಕಲೆಕ್ಷನ್ಗೆ ಇರಲಿ ಅಂತೇಳಿ ಕೂಡ ಬೆಳೀತಾ ಇರಬಹುದು. ನಮಗೆ ಬೇರೆ ಬೇರೆ ಕಡೆ ನರ್ಸರಿಗಳಲ್ಲಿ ಅಥವಾ ಇವತ್ತು ಆನ್ಲೈನ್ಲಿ ಕೂಡ ಇದರ ಆಕರ್ಷಕವಾದ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ, ಈ ಹಣ್ಣು ಹೀಗಿರುತ್ತೆ ಹಾಗಿರುತ್ತೆ ಅಂಥೇಳಿ. ಆದರೆ ತಂದು ನಾವು ಅದನ್ನು ಬೆಳೆದು ನಮ್ಮಲ್ಲಿ ಹಣ್ಣು ಬಂದು ಅದರ ರುಚಿಯನ್ನು ನೋಡಿದಾಗ ಅಷ್ಟೊಂದು ನಮಗೆ ಹಿತಕರ ಅನಿಸೋದಿಲ್ಲ, ಅಥವಾ ಕೆಲವು ನಮಗೆ ಬಹಳಷ್ಟು ಹಿಡಿಸಬಹುದು, ಅಥವಾ ಅವರು ಹೇಳಿದ ರೀತಿಯಲ್ಲಿ ಫಸಲು ಕೊಡದೇ ಇರ್ಬೋದು. ಈ ಥರದ ಅನುಭವಗಳು ನಿಮಗೆ ಆಗಿದ್ದರೆ ಅದನ್ನ ಇವತ್ತು ನಮ್ಮ ಜೊತೆಗೆ ಹಂಚ್ಕೋಬಹುದು. ನೀವು ಕರೆ ಮಾಡಬೇಕಂತ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08272222858. ರೈತ ಬಾಂಧವರೇ, ಇವತ್ತಿನ ವಿದೇಶಿ ಹಣ್ಣುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ಡ್ರ್ಯಾಗನ್ ಫ್ರೂಟ್, ಡ್ರ್ಯಾಗನ್ ಹಣ್ಣು, ಇದು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತಾ ಇದೆ. ಇದು ಪೋಷಕಾಂಶಗಳ ಆಗರವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯವನ್ನು ಮಾಡುವಂಥದ್ದು. ಭಾರತದಲ್ಲಿ ಮುಖ್ಯವಾಗಿ ನಾಲ್ಕು ವಿಧದ ಡ್ರ್ಯಾಗನ್ ಫ್ರೂಟ್ಗಳು ಲಭ್ಯವಿರುತ್ತದೆ. ಕೆಂಪು ಸಿಪ್ಪೆ ಒಳಗೆ ಬಿಳಿ ತಿರುಳು, ಕೆಂಪು ಸಿಪ್ಪೆ ಕೆಂಪು ತಿರುಳು, ಕೆಂಪು ಸಿಪ್ಪೆ ತಿಳಿ ನೇರಳೆ ತಿರುಳು, ಹಳದಿ ಸಿಪ್ಪೆ ಬಿಳಿ ತಿರುಳು. ಈ ವಿಧದ ನಾಲ್ಕು ಪ್ರಮುಖ ಡ್ರ್ಯಾಗನ್ ಫ್ರೂಟ್ಗಳನ್ನು ಬೆಳೆಯಲಾಗ್ತಾ ಇದೆ. ಇದು ಹೆಚ್ಚಾಗಿ ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಹವಾಮಾನಕ್ಕೆ ಸೂಕ್ತವಾಗಿದೆ. ಅದರಲ್ಲೂ ಕೂಡ ಕರ್ನಾಟಕದ ಹವಾಮಾನಕ್ಕೆ ಇದು ಸೂಕ್ತವಾಗಿರುವಂಥದ್ದು. ಈಗಾಗಲೇ ಬಹಳಷ್ಟು ಕಡೆ ಈ ಹಣ್ಣನ್ನು ಬೆಳೆದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸಣ್ಣ ಮಟ್ಟಿಗಿರ್ಬೋದು ಅಥವಾ ಕಮರ್ಷಿಯಲ್ ಆಗಿ ಕೂಡ ಬೆಳೆಯೋದನ್ನ ನಾವು ಕಂಡಿದ್ದೇವೆ. ಇದು ಬೀಟಾಲೈನ್ಸ್, ಫ್ಲೇವನಾಯ್ಡ್ ಮತ್ತು ಫಿನಾಲಿಕ್ಗಳಂಥ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ಗಳನ್ನು ಹೆಚ್ಚು ಹೊಂದಿರುವುದರಿಂದ ಎಲ್ಲರೂ ಕೂಡ ಇದನ್ನು ಸೇವಿಸಿದರೆ ಉತ್ತಮ ಅಂತ ಹೇಳ್ತಾರೆ. ವಿಟಮಿನ್ ಸಿ ಕೂಡ ಇದರಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನು ಬೆಂಬಲಿಸಿ ಸೋಂಕುಗಳ ವಿರುದ್ಧ ಹೋರಾಡೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಈ ಕಾರಣದಿಂದಾಗಿ ಇದು ಮಾರುಕಟ್ಟೆಯಲ್ಲೂ ಕೂಡ ಹೆಚ್ಚು ಬೇಡಿಕೆಯನ್ನು ಪಡ್ಕೊಂಡಿರುವಂಥ ಹಣ್ಣು. ದೂರವಾಣಿ ಕರೆ ಇದೆ, ನೋಡೋಣ ಯಾರು ಅಂತೇಳಿ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಮಾತಾಡ್ತಿರೋದು? ಪೋತರು ಗಣೇಶ್ ಸರ್. ಗಣೇಶ್ ಅವರೇ, ಹೇಗಿದ್ದೀರಿ? ಒಂದು ಮಾದರಿ ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀವಿ. ಹೇಗಿದೆ ನಿಮ್ಮ ಕೃಷಿ ಚಟುವಟಿಕೆ ಎಲ್ಲ ಈಗ? ಕೃಷಿ ಚಟುವಟಿಕೆ ಅಂದ್ರೆ ಮಳೆ ಮಾಡ, ಬಿಸಿಲು ಕಾಯದಿಲ್ಲ. ಎಲ್ಲ ಕೊಯ್ಲಿನ ಕೆಲಸ ಮುಗೀತಾ? ಕೊಯ್ಲು ಕೆಲಸ ಅರ್ಧನೂ ಆಗಿಲ್ಲ ಸರ್. ಅದೇ, ಎಲ್ಲರಿಗೂ ಮಳೆ ಒಂದು ಸಮಸ್ಯೆ ಆಗಿದೆ. ಇಷ್ಟು ವರ್ಷ ಇಡೀ ಮಳೆ ಬಂತು, ಈಗ ಕೊಯ್ಲು ಸಂದರ್ಭದಲ್ಲೂ ಮಳೆ ಶುರು ಆಗಿದೆ. ಅದಲ್ಲ, ಮಳೆ ಹೊಡೆದು ಹೋದ್ರೆ ಪರವಾಗಿಲ್ಲ, ಇದು ಕಾಲ ಕಾಲ ಕಾಲಾಡೋದು ಗುಡ್ಡೆ ಕುಡಿಸೋದು, ಕಾಲಾಡೋದು ಗುಡ್ಡೆ ಕುಡಿಸೋದು, ಅದೇ ಆಗ್ಬೇಕು. ಹೌದು, ಅದ್ರ ಜೊತೆನೆ ಉಳಿಸ್ತಾ ಇದೆ ನಮ್ಮನ್ನ. ಡೈಲಿ ಕುಡಿಸೋದು ಅದೇ ಕೆಲಸ. ಹೌದು, ಯಾವಾಗ ಹೇಗ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಇದಕ್ಕಿದಾಗೆ ಬಿಸಿಲು ಇರುತ್ತೆ, ಮತ್ತೆ ಸಡನ್ ಆಗಿ ಮೋಡ ಹಾಕಿ ಮಳೆ ಕೂಡ ಬರ್ತಾ ಇದೆ. ಸರ್, ಕೊಡುವ ಅಂದ್ರೆ ಕೊಡ್ಲಿಕ್ಕೂ ಒಣಗಿರಕ್ಕಿಲ್ಲ. ಒಂದು ಒಂದು ಏನಾದ್ರೆ ಕೆಂಪು ಕಲರ್ ಕಂಡ್ರೆ ಸಾಕು, ಒಣಗಿಲ್ಲ ಅಂತ ಹೇಳ್ತಾರೆ. ಹೌದು, ಬಾರಿ ಕಷ್ಟ. ಇನ್ನು ಕಾಳುಮೆಣಸು ಕೊಯ್ಲು ಕೂಡ ಆಗ್ಬೇಕು. ಕಾಳುಮೆಣಸು ಬಿಡಿ, ಫಸಲು ಕಮ್ಮಿ ಇದ್ದಿದ್ದು, ಆದ್ರೆ ಮತ್ತೆ ನೋಡುವ. ಇದಾಗ್ಲಿ, ಇದಾಗ್ಬೇಕಲ್ಲ ಸರ್. ಅದೇ, ಹೇಗೆ ನಡೀತಾ ಇದೆ ಕೊಯ್ಲು ಚಟುವಟಿಕೆ? ಜನ ಇದ್ದಾರಾ? ಜನ ಬೇಡ ಸರ್, ನಾವೇ ಸಾಕು, ಆದ್ರೆ ಮನೆಯವರೇ ಸಾಕು. ನಮ್ಮ ನಮ್ಮ ಇಡುವಲ್ಲಿ ಅಲ್ಲ, ಸಣ್ಣ ಇಡುವಲ್ಲಿ ನಾವೇ ಸಾಕು. ಆಳುಗಳಿಗೆ ಕೊಟ್ಟುಬಿಟ್ಟು, ಕಳ್ದೋಸ ಆಳುಗಳಿಗೆ ಕೊಟ್ಟು ಹೋಗ್ಬಿಟ್ಟು ಫುಲ್ ಗಿಡ ಹುಟ್ಟಿದೆ. ಅಂದ್ರೆ ಹೇಳ್ತಿರಲಿಲ್ಲ, ಅಲ್ಲೇ ಬಿಟ್ಟಿದ್ದಾರೆ ಅಂತ. ಇದೆಲ್ಲ ನೋಡ್ಲಿಕ್ಕೆ ಒಂದು ಜನ, ಅದಕ್ಕಿಂತ ನಾವೇ ಕುಯ್ದಿರಲಾಗಲಿಲ್ಲ. ಅದೌದು, ಅಂದ್ರೆ ಸರಿಯಾದ ಭಾಗ ಆಗಿದೆ ಸರ್, ಕಾಲ್ ಭಾಗ ಆಗಿದೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ, ಮುಗಿಸ್ಕೋತೀರಿ ನೀವೇ. ಗಣೇಶರು, ಇವತ್ತಿನ ಒಂದು ವಿಚಾರ ಹೇಳಿದೆ, ವಿದೇಶಿ ಹಣ್ಣುಗಳು ಅಥವಾ ಎಕ್ಸಾಟಿಕ್ ಫ್ರೂಟ್ಸ್ ಗಳನ್ನ ಇವತ್ತು ಕೊಡಗಿನಲ್ಲಿ ಹೆಚ್ಚಾಗಿ ಬೆಳೀತಾ ಇದಾರೆ ಎಲ್ಲರೂ ಕೂಡ. ಹಾಗೆ ನಿಮ್ಮ ತೋಟದಲ್ಲಿ ಏನೇನು ಹಣ್ಣುಗಳನ್ನ ಹಾಕೊಂಡಿದ್ದೀರಿ? ನಾನೇ ಎಲ್ಲ ನಟ್ಟಿದ್ದೇನೆ, ಲಿಖಿ ನಟ್ಟಿದ್ದೇನೆ, ರಾಮ್ಫಲ ಮತ್ತೆ ಯಾವುದು ಇದು ರಾಂಬುಟಾನ್, ರಾಂಬುಟಾನ್ ಡ್ರ್ಯಾಗನ್ ಫ್ರೂಟ್ ನಟ್ಟಿದ್ದೇನೆ. ಆಗ್ಬೇಕಷ್ಟೇ ಎಲ್ಲ. ಯಾವುದು ಹಣ್ಣು ಬಿಡ್ತಾ ಇಲ್ಲ ಈಗ? ಇಲ್ಲ ಸರ್, ಇಲ್ಲ ಸರ್, ಗಿಡಗಳು ತಂದಾಕೊಂಡು ಇರ್ಲಿ. ನರ್ಸರಿ ತಂದ್ರ ಅಥವಾ ಹೇಗೆ? ಇಲ್ಲ, ನಾನೇ ನರ್ಸರಿಯಿಂದ ಹೋಗುವಾಗ ಬರುವಾಗ ತಂದಿದ್ದು. ಯಾವುದು ಇದುವರೆಗೆ ಹಣ್ಣು ಆಗಿಲ್ಲ? ಯಾವುದು ಆಗಿಲ್ಲ ಸರ್. ಬಹಳಷ್ಟು ಹಣ್ಣುಗಳು ಇದೆ ಇವಾಗ ನಾವು ಮಾರುಕಟ್ಟೆಯಲ್ಲೂ ಕೂಡ ಸಿಗ್ತಾ ಇದೆ. ಇನ್ನೊಂದು ತರ ಯೋಚನೆ ಇದೆಯಾ? ಕರೆಯಲ್ಲೇನೋ ವ್ಯತ್ಯಾಸ ಉಂಟಾಗಿದೆ. ರೈತ ಬಾಂಧವರೇ, ನೀವು ಕೂಡ ಕರೆ ಮಾಡಿ ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚ್ಕೋಬಹುದು. ದೂರವಾಣಿ ಸಂಖ್ಯೆ 0827272285. ಬನ್ನಿ ಮುಂದೆ ಸಾಗುವ ಮುಗಿಲುಗಳೇ, ಮಣ್ಣ ಹೊಳಪಿನ ತನಕ ಬನ್ನಿ ಮುಂದೆ ಸಾಗುವ ಮುಗಿಲುಗಳೇ. ಬಂದು ಸುರಿಯಿರಿ ಇಲ್ಲಿ, ಬಂದು ಸುರಿಯಿರಿ ಇಲ್ಲಿ, ಬಂದು ಸುರಿಯಿರಿ ಇಲ್ಲಿ, ಬಂದು ಸುರಿಯಿರಿ ಇಲ್ಲಿ. ಎಂಥ ಬೆಡಗು, ಎಂಥ ಬೆಡಗು, ನಿಮಗೆಂಥ ಬೆಡಗು. ಓ ಬೇಲ, ಓ ಲೇಲ, ಓ ಬೇಲ, ಓ ಲೇಲ, ಓ ಬೇಲ, ಓ ಲೇಲ. ರೈತ ಬಾಂಧವರೇ, ಮತ್ತೊಂದು ಹಣ್ಣು ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತಾ ಇರುವಂಥದ್ದು ಮ್ಯಾಂಗೋಸ್ಟಿನ್. ಇದು ಅತಿ ವಿಶಿಷ್ಟವಾದ ಸಿಹಿ ಹುಳಿ ರುಚಿಯನ್ನು ಹೊಂದಿದ್ದು ಉಷ್ಣವಲಯದ ಹಣ್ಣಾಗಿದೆ. ದಪ್ಪ ನೇರಳೆ ಸಿಪ್ಪೆಯನ್ನು ಹೊಂದಿದ್ದು ಮತ್ತು ಬಿಳಿ ರಸಭರಿತ ತಿರುಳನ್ನು ಇದು ಹೊಂದಿರುತ್ತೆ. ಮಲೇಷ್ಯಾ, ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ನಂತಹ ಆಗ್ನೇಯ ಏಷ್ಯಾ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಈಗ ನಮ್ಮ ದೇಶದಲ್ಲಿ, ನಮ್ಮ ಊರಿನಲ್ಲೂ ಕೂಡ ರೈತರು ಇದನ್ನು ಬೆಳೆಯುವತ್ತ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ಪುನರ್ಪುಳಿ ಅಂತ ಏನು ಹೇಳ್ತೇವೆ ಅದರ ರೀತಿಯಲ್ಲೇ ನೋಡೋಕೆ ಕಾಣಿಸಿದ್ರು ಕೂಡ ತಿರುಳು ಗಟ್ಟಿಯಾಗಿರುತ್ತೆ, ಒಳಗಡೆ ಸಿಹಿಯಾಗಿರುತ್ತೆ. ಮಾವನ್ನು ನಾವು ಹಣ್ಣುಗಳ ರಾಜ ಅಂತ ಕರೆದ್ರೆ ಈ ಮ್ಯಾಂಗೋಸ್ಟಿನನ್ನು ಹಣ್ಣುಗಳ ರಾಣಿ ಅಂತ ಕರೀತಾರೆ. ಇದು ಆಂಟಿ ಆಕ್ಸಿಡೆಂಟ್ ಮತ್ತು ಗುಣಲಕ್ಷಣಗಳಿಂದಾಗಿ ಹೆಚ್ಚು ಹೆಸರುವಾಸಿಯಾಗಿದೆ. ಇದರ ಸಿಪ್ಪೆಯನ್ನು ಕೆಲವು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಕೂಡ ಬಳಸ್ತಾರೆ. ಶುಚಿಯಾಗಿರಬೇಕೋ ನೀನು ಲಕಲ ಕಾಣಬೇಕೋ ಅಣ್ಣ, ಶುಚಿಯಾಗಿರಬೇಕೋ ನೀನು ಲಕಲ ಕಾಣಬೇಕೋ. ದಿನವೂ ಸ್ನಾನವ ಮಾಡಬೇಕು, ಶುಭ್ರ ಬಟ್ಟೆಯ ಧರಿಸಬೇಕು. ದಿನವೂ ಸ್ನಾನವ ಮಾಡಬೇಕು, ಶುಭ್ರ ಬಟ್ಟೆಯ ಧರಿಸಬೇಕು. ಕೂದಲ ಬಾಚಿ ನೀಟಿರಬೇಕು, ಕೂದಲ ಬಾಚಿ ನೀಟಿರಬೇಕು. ನಡೆವ ಕಾಲಿಗೆ ಎಕ್ಕಡಬೇಕು ಅಣ್ಣ, ಶುಚಿಯಾಗಿರಬೇಕೋ ನೀನು ಲಕಲ ಕಾಣಬೇಕೋ ಅಣ್ಣ, ಶುಚಿಯಾಗಿರಬೇಕೋ ನೀನು ಲಕಲ ಕಾಣಬೇಕೋ. ವಾರದಲ್ಲೊಮ್ಮೆ ಉಗುರು ಕಟಾವು ಆಗಾಗ ಶುದ್ಧಿ ಕಣ್ಣಿನ ತಾವು. ವಾರದಲ್ಲೊಮ್ಮೆ ಉಗುರು ಕಟಾವು ಆಗಾಗ ಶುದ್ಧಿ ಕಣ್ಣಿನ ತಾವು. ಬೆರಳತಿರುವದಿರು ಮೂಗಿಗೆ ಬೆರಳತಿರುವದಿರು ಮೂಗಿಗೆ ಎರಡೊತ್ತಲ್ಲದಿದ್ರು ಒಂದೊತ್ತು ಜಣ್ಣ ಹಲ್ಲಿಗೆ. ಅಣ್ಣ ಶುಚಿಯಾಗಿರಬೇಕೋ ನೀನು ನಕಲ ಕಾಣಬೇಕೋ. ಅಣ್ಣ ಶುಚಿಯಾಗಿರಬೇಕೋ ನೀನು ನಕಲ ಕಾಣಬೇಕೋ. ಎಲ್ಲೆಂದರಲ್ಲಿ ಮೂತ್ರ ಬ್ಯಾಡ ಹಾದಿ ಬೀದಿಲಿ ಉಗುಳ ಬ್ಯಾಡ ಎಲ್ಲೆಂದರಲ್ಲಿ ಮೂತ್ರ ಬ್ಯಾಡ. ಶೌಚಾಲಯವನ್ನು ಬಳಸು ನಿತ್ಯ ಶೌಚಾಲಯವನ್ನು ಬಳಸು ನಿತ್ಯ ಆಗ ನೋಡು ಪರಿಸರ ಸ್ವಚ್ಛ. ಅಣ್ಣ ಶುಚಿಯಾಗಿರಬೇಕೋ ನೀನು ನಕಲ ಕಾಣಬೇಕೋ. ಅಣ್ಣ ಶುಚಿಯಾಗಿರಬೇಕೋ ನೀನು ನಕಲ ಕಾಣಬೇಕೋ. ಇವೆಲ್ಲ ಮಾಡಲು ಸಬೂಬು ಬ್ಯಾಡ ದುಡ್ಡಿರಬೇಕೆಂಬ ಭ್ರಮೆಯೂ ಬ್ಯಾಡ. ಇವೆಲ್ಲ ಮಾಡಲು ಸಬೂಬು ಬ್ಯಾಡ ದುಡ್ಡಿರಬೇಕೆಂಬ ಭ್ರಮೆಯೂ ಬ್ಯಾಡ. ಬಡವರೆಂದರೆ ಕೊಳಕಾರಲ್ಲ ಬಡವರೆಂದರೆ ಕೊಳಕಾರಲ್ಲ ಹಣವಂತರೆಲ್ಲ ಪರಿಶುದ್ಧರಲ್ಲ. ಅಣ್ಣ ಶುಚಿಯಾಗಿರಬೇಕೋ ನೀನು ನಕಲ ಕಾಣಬೇಕೋ. ಅಣ್ಣ ಶುಚಿಯಾಗಿರಬೇಕೋ ನೀನು ನಕಲ ಕಾಣಬೇಕೋ ನೀನು ನಕಲ ಕಾಣಬೇಕೋ. ಡ್ರ್ಯಾಗನ್ ಫ್ರೂಟ್ ಮತ್ತು ಮ್ಯಾಂಗೋಸ್ಟಿನ್ ಜೊತೆ ಜೊತೆಗೆ ರ್ಯಾಂಬುಟನ್ ಕೂಡ ಬಹಳಷ್ಟು ರೈತರ ಕೈ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರ್ಯಾಂಬುಟನ್ ಕೂಡ ನಮ್ಮ ದೇಶದ ಹಣ್ಣು ಅಲ್ಲ, ಇಂಡೋನೇಷ್ಯಾದ ಕಾಡಿನಲ್ಲಿ ಸಹಜವಾಗಿ ಬೆಳೆಯುವಂಥ ಒಂದು ಮರ. ಮಲೇಷ್ಯಾದಲ್ಲಿ ಕೂಡ ಇದನ್ನು ಹೆಚ್ಚಾಗಿ ಕಾಣಬಹುದು. ಉಷ್ಣವಲಯದ ಸಸ್ಯವಾಗಿರುವುದರಿಂದ ಮ್ಯಾನ್ಮಾರ್, ವಿಯೆಟ್ನಾಂ, ಶ್ರೀಲಂಕಾ, ಭಾರತ ಇಲ್ಲೆಲ್ಲ ಯಶಸ್ವಿಯಾಗಿ ಇದು ಬಿಟ್ಟು ಅಲ್ಲಿನಂತೆಯೇ ಹಣ್ಣನ್ನು ಕೊಡ್ತಾ ಇದೆ. ವೈಜ್ಞಾನಿಕವಾಗಿ ನೆಫಿಲಿಯಂ ಲೆಪಾಸಿಯಂ ಎಂದು ಹೆಸರಿರುವ ಇದು ಸಿಂಪಡಿಯಸಿ ಸಸ್ಯವರ್ಗದ ಸದಸ್ಯ. ನಿತ್ಯ ಹರಿದ್ರವಣದ ಅದರ ಮರ 20 ಮೀಟರ್ವರೆಗೂ ಬೆಳೆಯುತ್ತದೆ. 15 ಸೆಂಟಿಮೀಟರ್ ಅಗಲ, 10 ಸೆಂಟಿಮೀಟರ್ ಉದ್ದವಿರುವಂಥ ಎಲೆಗಳನ್ನು ಇದು ಹೊಂದಿದ್ದು ನೀಳವಾಗಿ ಚಾಚಿದ ಕೊಂಬೆಗಳಲ್ಲಿ ಗೊಂಚಲು ಗೊಂಚಲಾಗಿ ಹಣ್ಣುಗಳನ್ನು ಬಿಡುತ್ತದೆ. ಹಸುರಾದ ಕಾಯಿ, ಮಾಗುತ್ತ, ಕೆಂಪು, ಕೆಲವೊಮ್ಮೆ ಹಳದಿ ಅಥವಾ ಕಿತ್ತಳೆ ವರ್ಣದ ಹಣ್ಣುಗಳನ್ನು ನೀಡುತ್ತೆ. ಅಂಡಾಕೃತಿಯ ಹಣ್ಣಿನ ಒಳಗೆ ಬೀಜ ಇದ್ದು ಅದರ ಮೇಲೆ ಬಿಳಿ ಸಿಹಿಯಾದ ತಿರುಳು ಇರುತ್ತದೆ. ಇದರಲ್ಲಿ ಪ್ರೋಟೀನ್, ಕೊಬ್ಬು, ಸುಣ್ಣ, ಮೆಗ್ನೀಷಿಯಂ, ರಂಜಕ, ಮ್ಯಾಂಗನೀಸ್, ಪೊಟ್ಯಾಸಿಯಂ, ನಿಯಾಸಿನ್ ಅಂತ ಮುಂತಾದ ದೇಹಾರೋಗ್ಯಕ್ಕೆ ಅನುಕೂಲವಾದಂಥ ಅಂಶಗಳು ಹೇರಳವಾಗಿರುವುದರ ಜೊತೆಗೆ ಬಿ ಮತ್ತು ಸಿ ಜೀವಸತ್ವಗಳು ಕೂಡ ಇರುತ್ತವೆ. ಇದರ ಬೀಜವನ್ನು ಹುರಿದು ಕೂಡ ಕೆಲವರು ತಿಂತಾರಂತೆ. ಹಸಿ ಶೇಂಗಾದ ಹಾಗೆ ರುಚಿ ಇರುತ್ತದೆ. ಹಾಗೆ ವಿದೇಶಗಳಲ್ಲಿ ನೋವು ನಿವಾರಕವಾಗಿ ಕೂಡ ಇದರ ಬೀಜವನ್ನು ಬಳಸುತ್ತಾರೆ. ಬಹಳಷ್ಟು ಜನರು ಇದನ್ನು ತಮ್ಮ ಅಡಿಕೆ ತೋಟಗಳ ನಡುವಲ್ಲಿ, ತೋಟದ ಬದುವಲ್ಲಿ ಈ ಹಣ್ಣನ್ನು ಬೆಳೀತಾ ಇದ್ದಾರೆ. ಹಾಗೆ ಹೆಚ್ಚಾದಲ್ಲಿ ಮಾರುಕಟ್ಟೆಗೆ ಕೂಡ ಒದಗಿಸ್ತಾ ಇದ್ದಾರೆ. ಸರಿಸುಮಾರು 250-400 ರೂಪಾಯಿ ಕೆಜಿಗೆ ಈ ಹಣ್ಣು ಮಾರಾಟವಾಗ್ತಾ ಇತ್ತು. ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನಿಮ್ಮದಿಗೆ, ಕೆರೆಗಳ ಮಕ್ಕಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನಿಮ್ಮದಿಗೆ. ಸೊಂಪಾಗಿ ಇದ್ದರೆ ಊರಿನ ಕೆರೆಗಳು ತಂಪನ್ನು ನೀಡುವ ಮರ ಬೆಳೆಯುವವು. ಸೊಂಪಾಗಿ ಇದ್ದರೆ ಊರಿನ ಕೆರೆಗಳು ತಂಪನ್ನು ನೀಡುವ ಮರ ಬೆಳೆಯುವವು. ತಂಪನ್ನು ನೀಡುವ ಮರಗಳು ಬೆಳೆದರೆ ಸೊಂಪಾಗಿ ಕಾಡು ಗಮಗಮಿಸುವವು. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಸೊಂಪಾದ ಕಾಡು ಮೋಡವ ತಡೆದು ತಂಪಿನ ಮಳೆಗಳ ಇಳೆಗಿಳಿಸುವವು. ಮೋಡವ ತಡೆದು ತಂಪಿನ ಮಳೆಗಳ ಇಳೆಗಿಳಿಸುವವು. ತಂಪಿನ ಮಳೆಗಳು ಇಳಿಯುತ್ತ ಇಳೆಗೆ ತಂಪಿನ ಮಳೆಗಳು ಇಳಿಯುತ್ತ ಇಳೆಗೆ ಸೊಂಪಾಗಿ ಭೂಮಿಗೆ ಹಸಿರುಡಿಸುವವು. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಹಸಿರುಟ್ಟು ನಲಿದರೆ ಇಂಪಾದ ಗಾನವು ತೇಲುತ್ತ ಬರುವುದು. ಸೊಂಪಾಗಿ ಬುಂತಾಯಿ ಹಸಿರುಟ್ಟು ನಲಿದರೆ ಇಂಪಾದ ಗಾನವು ತೇಲುತ್ತ ಬರುವುದು. ಇಂಪಾದ ಗಾನವು ತುಂಬುತ್ತಲಿದ್ದರೆ ಇಂಪಾದ ಗಾನವು ತುಂಬುತ್ತಲಿದ್ದರೆ ರಂಪುರ ಬೆಳೆಗಳು ಕೊಚ್ಚಿ ಹೋಗುವವು. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಯೇ ಕಾರಣ ನೆಮ್ಮದಿಗೆ. ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ. ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ. ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಕೆಳಗಡೆ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 26,000 ರೂಪಾಯಿ, ಅರಬಿಕಾ ಚೆರಿ 13,100 ರೂಪಾಯಿಯಿಂದ 14,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,500 ರೂಪಾಯಿ, ರೋಬಸ್ಟಾ ಚೆರಿ 9,600 ರೂಪಾಯಿಯಿಂದ 10,400 ರೂಪಾಯಿ. ಕೆಳಗಡೆ ಇಲ್ಲಿಗೆ ದಿನದ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇವತ್ತು ಕರೆ ಮಾಡಿದಂಥ ಕೋತೂರು ಗಣೇಶ್ ಹಾಗೂ ಅಲ್ಸಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪೆ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ವಾಹನ ಓಡಿಸುವ ಪ್ರತಿಯೊಬ್ಬರಲ್ಲೂ ಸಹ ಸಂಚಾರ ನಿಯಮನ ಪಾಲಿಸುವೆ ತಿಳಿ ದೃಢ ಸಂಕಲ್ಪ ಮಾಡೋಕ್ಕೂ, ಇದರಿಂದ ಅಪಘಾತ ತಡೆಯೋಕ್ಕೂ ತಿಳಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಭಾರಿಕೆ ದಿನೇಶ್ ಕುಮಾರ್ ಅವರು ಅಭಿಪ್ರಾಯನ ಹೇಳಿರು. ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಪ್ರಾದೇಶಿಕ ಸಾರಿಗೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇಂದು ನಡೆದ ರಸ್ತೆ ಸುರಕ್ಷತಾ ಮಾಸಾಚರಣೆ ಜಂಬರಲ್ಲಿ ಭಾಗವಹಿಸಿ ಮಾತಾಡಿ ಜಿಲ್ಲೆಯಲ್ಲಾಗುವ ಅಪಘಾತಗಳ ಬಗ್ಗೆ ಪಿಪಿಟಿ ಮೂಲಕ ಮಾಹಿತಿ ನೀಡಿ ಯುವ ಜನರಲ್ಲಿ ಜಾಗೃತಿ ಮೂಡಿಸಿದರು. 18 ವರ್ಷದೊಳಗಿನವು ಸಾರ್ವಜನಿಕ ಜಾಗದಲ್ಲಿ ವಾಹನ ಓಡಿಸಿಕಾಗದು. 18 ವರ್ಷದ ಮೇಲಿರುವ ಪರವಾನಗಿನ ಪಡೆಯಕ್ಕೂ, ಇದರೊಟ್ಟಿಗೆ ಇನ್ಸೂರೆನ್ಸ್ ಇರೋಕ್ಕೂ, 2 ಚಕ್ರ ವಾಹನ ಓಡಿಸೋ ಕಡ್ಡಾಯಾಗಿ ಹೆಲ್ಮೆಟ್ನ ಹಾಕೋಕ್ಕೂ, ಸೀಟ್ ಬೆಲ್ಟ್ ಹಾಕೋಕ್ಕೂ, ಕಳ್ಳು ಕುಡಿದು ಗಾಡಿ ಓಡಿಸೋದು ಕಂಡು ಬಂದರೆ ದಂಡ ಹಾಕುವೆ, ಸಾರಿಗೆ ಸಂಚಾರ ನಿಯಮನ ಉಲ್ಲಂಘನೆ ಮಾಡಿದ್ರೆ ಕಠಿಣ ಶಿಕ್ಷೆಗೆ ಒಳಗಾದೇವೆ ಅಂತ ಹೇಳಿದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 2025ನೇ ವರ್ಷದ ಅಕಾಡೆಮಿ ಗೌರವ ಪ್ರಶಸ್ತಿಗೆ ಅರೆಭಾಷೆ ಸಂಸ್ಕೃತಿ ಸಾಹಿತ್ಯ ಕಲೆ ಮತ್ತು ಅಧ್ಯಯನ ಸೇರಿದಂಗೆ ಇನ್ನಿತರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದರೊಂದ ಅರ್ಜುನ ಕರ್ದೋಳು. ಅರ್ಜಿ ಹಾಕಿಕೆ 31 ಆಖರಿ ದಿನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಇಂದು ಗಾಂಧಿ ಭವನದಲ್ಲಿ ನಡೆದು. ತಹಶೀಲ್ದಾರರಾದ ಶ್ರೀಧರ ಅವು ದೀಪ ಬೆಳಗಿಸಿ ಫೋಟೋಕ್ಕೆ ಹೂ ಹಾಕಿ ಜಂಬರ್ನ ಉದ್ಘಾಟಿಸಿ ಮಾತಾಡಿ ಸಿದ್ದರಾಮೇಶ್ವರ ಅವರ ಜೀವನ ಆದರ್ಶಗ ಜನರಿಗೆ ತಲುಪಕ್ಕೂ ಅವರ ವಚನಗಳ ಮೂಲಕ ಸಮಾಜನ ತಿದ್ದುವ ಕೆಲಸ ಮಾಡಿಡುತ್ತವೆ ಹೇಳಿದು. ಹೈದಗಳ ಬಾಲಮಂದಿರಕ್ಕೆ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರವು ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕುಂದುಕೊರತೆಗಳಿದ್ದರೆ ಜಿಲ್ಲಾಡಳಿತದ ಗಮನಕ್ಕೆ ತರುವಂಗೆ ಸಲಹೆನೆ ಮಾಡಿದು. ಗುಣಮಟ್ಟದ ಆಹಾರನ ಪೂರೈಸಕ್ಕೂ, ಸ್ವಚ್ಛತೆಗೆ ಒತ್ತು ನೀಡಕ್ಕೂ, ಪ್ರತಿ ತಿಂಗ ಮಕ್ಕಳಿಗೆ ಆರೋಗ್ಯ ತಪಾಸಣೆ ನಡೆಸಕ್ಕೂ, ಕ್ರೀಡೆ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೆ ಉತ್ತೇಜನ ನೀಡಕ್ಕೂ, ಹಠ ಮತ್ತು ಆತ್ಮವಿಶ್ವಾಸ ಇದ್ದಲ್ಲಿ ಯಶಸ್ಸು ಪಡೆಯಕ್ಕೆ ಸಾಧ್ಯ ಆದ್ಯ ತಾವು ಕಿವಿಮಾತನ್ನ ಹೇಳಿದು. ಕೊಡಗು ಜಿಲ್ಲಾ ಶಾಖಾ ಶಿಕ್ಷಣ ಇಲಾಖೆ ಸಹಕಾರಲ್ಲಿ ಶನಿವಾರ ಸಂತೆ ಕೊಡ್ಲಿಪೇಟೆ ಹೋಬಳಿ ವ್ಯಾಪ್ತಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸುವ ಬಗ್ಗೆ ಕಾರ್ಯಾಗಾರ ನಾನು ಮತ್ತು ಪರೀಕ್ಷಾ ಕಾರ್ಯಕ್ರಮ 17 ಹೊತ್ತಾರೆ 9:30 ಚಂಗಡಹಳ್ಳಿ ರಸ್ತೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಯೂನಿಯನ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಕೂಡಿಗೆ ಕೊಡಗು ಜಿಲ್ಲೆ. ಈ ಸಂಸ್ಥೆಯಲ್ಲಿ ಕೆಲಸ ಇಲ್ಲದೇ ಇರುವ ಯುವತಿಯರಿಗೆ ಊಟ ಹಾಗೆ ಒಳಿಯಕ್ಕೆ ಜಾಗದೊಟ್ಟಿಗೆ ಪುಕ್ಕಟೆಯಾಗಿ ಸ್ವಂತ ಉದ್ಯೋಗ ತರಬೇತಿ ಪಡೆಯಕ್ಕೆ 18-50 ವರ್ಷದೊಳಗಿನವು ಅರ್ಜಿ ಹಾಕಕ್ಕೆ ತಿಳಿ ಪ್ರಕಟಣೆ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಮಹಾಯೋಗಿ ವೇಮನ ಜಯಂತಿ ಜಂಬರ 19 ಹೊತ್ತಾರೆ 11:00 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಕೌಶಲ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಬೆಂಗಳೂರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ ಇವರ ಕೂಡುಕೂಟಲಿ ಕೊಡಗು ಜಿಲ್ಲೆಯಲ್ಲಿ ಸ್ವಂತ ಉದ್ಯಮ ಶುರು ಮಾಡಿಕೆ ಆಸಕ್ತಿ ಇರುವ ಯುವನಿಧಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ 4 ವಾರಗಳ ತರಬೇತಿಗೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ 20 ಆಖರಿ ದಿನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಲಿ ಅಂಬಿಗರ ಚೌಡಯ್ಯ ಜಯಂತಿ ಜಂಬರ 21 ಹೊತ್ತಾರೆ 11:00 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂಪಾಜಿ ಗ್ರಾಮ ಪಂಚಾಯಿತಿ, ಹಂಗೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಸಮಿತಿನ ಕೂಡುಕೂಟಲಿ ಸಾಂಸ್ಕೃತಿಕ ಸೌರಭ ಚಂಬರ 17 ಹೊತ್ತಾರೆ 10:30 ಸಂಪಾಜಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಸಭಾಬಡಲಿ ನಡೆದಿದೆ. ಇದೇ ತಿಂಗಳ 28 ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಹುಟ್ಟಿದ ದಿನಾಚರಣೆ, ಹಾಗೆ 30 ಹುತಾತ್ಮ ದಿನದ ಆಚರಣೆ ಬಗ್ಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಸಭಾಬಡಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತಾಡಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಜೀವನ ಚರಿತ್ರೆ ಬಗ್ಗೆ ಪ್ರಬಂಧ ಪೈಪೋಟಿ ಮತ್ತು ಚಿತ್ರಕಲೆ ಪೈಪೋಟಿನ ಶಾಲಾ ಕಾಲೇಜು ಮಕ್ಕಳಿಗೆ ಏರ್ಪಾಡು ಮಾಡೋಕ್ಕೂ, ಹಾಗೆ ಪೊಲೀಸ್ ವಾದ್ಯ ತಂಡದ ಗೌರವ ಸಮರ್ಪಣೆ, ರಾಷ್ಟ್ರಗೀತೆ ಸೇರಿದಂತೆ ಇನ್ನಿತರ ಕಾರ್ಯಕ್ರಮ ಆಯೋಜಿಸಿಕೆ ಸಿದ್ಧತೆ ಮಾಡಿಕೊಡಕ್ಕೂ ತಿಳಿಯುವ ಸಲಹೆಯನ್ನು ನೀಡಿದೆ. ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಳತ್ಮನೆ ಯುವಕ ಮಂಡಳ ಸೇರಿದಂತೆ ತಾಲೂಕು ಯುವ ಒಕ್ಕೂಟದ ಕೂಡುಕೂಟಲಿ ಭಾರತದ ಮಹಾನ್ ಸ್ವಾತಂತ್ರ್ಯ ಯೋಧ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 129 ಹುಟ್ಟಿದ ದಿನಾಚರಣೆ ಮತ್ತು ನೇತಾಜಿ ಯುವಕ ಮತ್ತು ಯುವತಿ ಮಂಡಳದ 34 ವಾರ್ಷಿಕೋತ್ಸವದ ಪ್ರಯುಕ್ತ ಜಿಲ್ಲಾ ಮಟ್ಟದ ಗಂಡಸರಿಗೆ ವಾಲಿಬಾಲ್, ಹಾಗೆ ಹೆಂಗಸರಿಗೆ ಥ್ರೋಬಾಲ್, ಹಾಗೆ ಮುಕ್ತ ಮ್ಯಾರಥಾನ್, ಹಾಗೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಚಂಬರ 23 ತಾಳತ್ಮನೆ ಆಟದ ಬಾಣಲಿ ನಡೆದಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕೊಡಗು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ ಕಡಗದಾಳು ಗ್ರಾಮ ಪಂಚಾಯತ್ ವತಿಯಿಂದ ಕಡಗದಾಳು ಗ್ರಾಮ ಪಂಚಾಯತಿನ ಕಟ್ಟಡ ಮತ್ತು ಡಿಜಿಟಲ್ ಗ್ರಂಥಾಲಯದ ಉದ್ಘಾಟನೆ ಚಂಬರ 26 ಮಧ್ಯಾಹ್ನ 3 ಕಡಗದಾಳು ಗ್ರಾಮದಲ್ಲಿ ನಡೆದಿದೆ. ಕಳೆದ ವರ್ಷನಂಗೆ ಈ ಸಲನೂ ಜಿಲ್ಲಾಡಳಿತ ವತಿಯಿಂದ ಗಣರಾಜ್ಯೋತ್ಸವನ ಅರ್ಥಪೂರ್ಣವಾಗಿ ಆಚರಿಸಿಕೆ ಪೂರ್ವಭಾವಿ ಸಭೆಯಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡಿದ್ದು ಜಂಡಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಇಲ್ಲರೆ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜಿಸಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವ ಶಾಲೆಗಳ ವಿವರಗಳನ್ನು ತಿಳಿಸೋಕ್ಕೂ, ಸರ್ಕಾರದ ಗ್ಯಾರಂಟಿ ಯೋಜನೆ ಸೇರಿದಂತೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳ ಸ್ತಬ್ಧಚಿತ್ರ ಏರ್ಪಾಡು ಮಾಡೋಕ್ಕೂ, ಹಾಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಕಡ್ಡಾಯವಾಗಿ ಹಾಜರಾಗು ತಿಳಿಯವು ಹೇಳಿದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತು. ಸುದ್ದಿ ಜೊಂಬೆ ಪ್ರಸಾರ ಆತು. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಕೇಳುಗರೆ, ಇನ್ನು ಮುಂದೆ ಜಾಹೀರಾತುಗಳು. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್. ಇಲ್ಲಿ ಎಲ್ಲಾ ಕಂಪನಿಯ ಆಯುರ್ವೇದಿಕ್ ಔಷಧಿಗಳು, ಸರ್ಜಿಕಲ್ ಐಟಮ್ಸ್ ಹಾಗೂ ವೆಟನರಿ ಐಟಮ್ಸ್ ಲಭ್ಯ. ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಸಂಕ್ರಾಂತಿಗೆ ಸ್ವರ್ಣಾರಂಭ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಇಂದ. ಈ ಸಂಕ್ರಾಂತಿಗೆ ಹೊಸ ಆಭರಣಗಳೊಂದಿಗೆ ಹೊಸ ಆರಂಭವನ್ನು ಪಡೆಯಿರಿ. ಹೊಸ ಕಲೆಕ್ಷನ್ ನ ಸೆಲೆಕ್ಟೆಡ್ ಆಭರಣಗಳ ವಿಎ ಮೇಲೆ 30% ಆಫ್. 100,000 ಮೇಲ್ಪಟ್ಟ ಡೈಮಂಡ್ ಆಭರಣಗಳ ಮೇಲೆ 5,000 ರೂಪಾಯಿ ಕ್ಯಾಶ್ ಬ್ಯಾಕ್ ವಾಚರ್. ಯಾವುದೇ ಕಡಿತವಿಲ್ಲದೆ ಹಳೆ ಚಿನ್ನಾಭರಣಗಳ ಎಕ್ಸ್ಚೇಂಜ್ ಆಫರ್. ಈ ಕೊಡುಗೆ January 9-20 ಮಾತ್ರ. ಬನ್ನಿ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಅಣ್ಣಯ್ಯ, ಮಂಗಳ ತಯಾರಿಯಲ್ಲ ಆಚ? ಇಲ್ಲೇಪ್ಪ, ನಲ್ಲೋರ್ ಈವೆಂಟ್ ಮ್ಯಾನೇಜ್ಮೆಂಟ್ ಕರಳ ತಡಿಂಡುಳು. ಅದಂಗೇನ ನಂಗದ ಡಿ ಒನ್ ಇವೆಂಟ್ ಮ್ಯಾನೇಜ್ಮೆಂಟ್ ಉಂಡಲ್ಲ. ಅಂಗ ಮಂಗಲ ಕುಣಿಕ ಪೆದಡೋ ಎಂಗೇಜ್ಮೆಂಟ್ ಎಲ್ಲಂಗೂ ಡೆಕೋರೇಷನ್ ಅನನೆ ಕ್ಯಾಟ್ರಿಂಗ್ ಕೂಡ ಮಾಡಿತಪ್ಪ. ಒಲೆ ಪೂಜೆ ಅಂಜ ಬೆಂದು ತಗತನೆ ನನ್ನ ಗುಣಮಟ್ಟಕ್ಕೆ ರಿಯಾಯಿತಿ ರೇಟ್ಲು ಚಾಯೋಡೆ ಮಾಡಿತಪ್ಪ. ಡಿ ಒನ್ ಇವೆಂಟ್ ಮ್ಯಾನೇಜ್ಮೆಂಟ್, ಕೊಡವ ಸಮಾಜ ಹತ್ರ ಪಕ್ಕ ವಿರಾಜಪೇಟೆ. ಕಾಂಟ್ಯಾಕ್ಟ್ ಆಚೇಡ ಗಗನ್ ಗಣಪತಿ 9880600240.